ವಿಳಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ. ಈಗ ಪ್ರಾಯೋಜಿತ ಕಾರ್ಯಕ್ರಮ ಮಾತೋಶ್ರೀ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ. ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣ, ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಕರಕುಶಲ ತರಬೇತಿ ಹಾಗೂ ಸಂಗೀತ ಅಭ್ಯಾಸವನ್ನು ಉಚಿತವಾಗಿ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ. ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75 ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1-10 ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಟ್ಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ ಜಿಡಿಎ ಲೇಔಟ್ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಅಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ವೈದ್ಯ ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡುತ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100 ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದೆ. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1-10 ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಶಿಕ್ಷಣದೊಂದಿಗೆ ಅಗತ್ಯ ಕರಕುಶಲ ತರಬೇತಿಯನ್ನು ನೀಡಲಾಗುತ್ತಿದೆ. ಜೊತೆಗೆ ಸಂಗೀತ, ಕಂಪ್ಯೂಟರ್ ಶಿಕ್ಷಣ ಸೇರಿದಂತೆ ವಿವಿಧ ಆಟಗಳಲ್ಲಿಯೂ ಮಕ್ಕಳಿಗೆ ಉಚಿತ ತರಬೇತಿ ನೀಡಲಾಗುತ್ತಿದೆ. ಸಂಪೂರ್ಣ ದೃಷ್ಟಿ ಇಲ್ಲದ, ಭಾಗಶಃ ದೃಷ್ಟಿ ಹೋಗಿರುವ ಬಾಲಕಿಯರಿಗೆ ಉಚಿತ ಪ್ರವೇಶ ಹಾಗೂ ಸೌಲಭ್ಯ ನೀಡಲಾಗುತ್ತಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನ ಹಳ್ಳಿ, ಎಂಎಸ್ ಕೆಮಿಲ್, ಜಿಡಿಎ ಲೇಔಟ್, ಎರಡನೇ ಹಂತ, ಕಲಬುರಗಿ. ಮೊಬೈಲ್ ಸಂಖ್ಯೆ 9535393909 5353939390. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ. ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನಗಳತಿ ನಮ್ಮ ವಿಕಾಸ ನಮ್ಮ ಜನಗಣತಿ ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ. ಈಗ ಆಲಿಸಿ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ನಡೆಸಿಕೊಡುತ್ತಾರೆ ಹನುಮಂತ ಹುಜ್ಜಾನವರ್ ಮತ್ತು ಸಂಗಡಿಗರು. ಕೇಳಿ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ. ನಾಗಲೋಕದಲ್ಲಿ ನಾರಾಯಣ ಮಲ್ಲಿಕಾನ ನಾಗಲೋಕದಲ್ಲಿ ನಾರಾಯಣ ಆಗಲಮ್ಮ ತಾಯವರೇ, ತಾವು ಬಂದಂತವ್ರು ಯಾರು ಒಂದೇ? ಏಮಮ್ಮ ಏಮಂಟ ಏಮ್ ಶಕ್ತ ಏಮ್ ಶಿಸ್ತದ ತೊಗೊಂಡು ಬಾ ಬಡ್ಕಯ್ಯೋ ಮಾಸ್ತರ. ಓ ಮಾಸ್ತರ ಅಲ್ರಿ, ನಮಗ್ ಹಣವಾಗ ಬಂದಳು. ಅವ್ರನ್ನ ಪರಿಚಯ ಮಾಡ್ಕೊಳಕ ಒಂದ್ ಮಾತನ್ನ ಅವ್ರು ಮಾತಾಡ್ಸಿದೆ. ಅವ್ರು ಯಾವ ಭಾಷೆ ಮಾತಾಡ್ತಾರೋ ಅವ್ರು ನಮ್ಗೆ ತಿಳಿದಂಗೈತಿ. ಅವ್ರ ಭಾಷೆ ನಮಗ್ ತಿಳಿದಂಗಾಗ್ಯದ, ನಮ್ ಭಾಷೆ ಅವ್ರು ತಿಳಿದಂಗಾಗ್ಯದ. ಅವ್ರು ಯಾರನ್ನು ಅಂತ ನಮ್ಗೆ ಗೊತ್ತಾಗವಲ್ರಿ. ಯಾಕ್ರಿ ಈ ಕಡೆ ಕೆಲ ಹೆಣ್ಮಗಳು ಈ ಕಡೆ ಯಾವ ಕಡೆ ಹೋಗ್ತಾರ್ರಿ? ಆಂಧ್ರ ಪ್ರದೇಶ. ತೆಲುಗು ದೇಶದ ಭಾಷೆ ಮಾತಾಡ್ತಾವ ನೀ? ತೆಲುಗು ಭಾಷೆ ಮಾತಾಡ್ರ ಮಾತಾಡ್ತಾವ ಹಿಂಗ್ರೆ ಅಂತ ಮಾತಾಡ್ತೀನಲ್ಲ ಮಾತಾಡ್ರಿ. ಏಮಮ್ಮ ಏನು ಈ ತೆಲುಗು ಭಾಷೆ ತಲಸಲೇದು? ಲೇದು, ಶುದ್ಧ ಕನ್ನಡದಲ್ಲಿ ಶಪ್ಪಮ್ಮ, ಶುದ್ಧ ಕನ್ನಡದಲ್ಲಿ ಶಪ್ಪು ಶಪ್ಪು. ನೀನು ಕ್ವಶನ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಗಪ್ಪು. ನಿನ್ನ ತೆಲುಗು ಭಾಷೆ ತಿಳಿದಿ ನಾನು ಎಲ್ಲಾ ಬರಿಕಿ ನಿನ್ನ ಕನ್ನಡ ಬರ್ತಾವ ಸಂಗಟ ಹುಡುಗಾಟ ಹಚ್ಚಿದಿ. ಅಮ್ಮ ನಾನು ಎಲ್ಲಾ ಭಾಷಾನು ಮಾತಾಡ್ತಾ ಇದ್ದೆ. ಎಲ್ಲಾ ಭಾಷೆ ಮಾತಾಡ್ತಿ? ಹೌದು. ಹಾಗಲ್ಲಮ್ಮ ನೀನು ಯಾರು? ನಾನು ನಿನ್ ಏನಂತ ಕರಿಬೇಕು? ನನ್ನ ಹೆಸರು ಏನು? ಹೆಸರು ಏನು ಹೇಳಿದ್ರು ಗೊತ್ತಾಗ್ತದಮ್ಮ. ನಾರಾಯಣಿ ನಾಮ ನಾರಾಯಣ ತಮ್ಮ ನಾಮ. ನಾನು ಬಂದು ಕೊರವಂಜಿ ದಿನಮ್ಮ. ನಾನು ಬಂದು ಕೊರವಂಜಿ. ಹೌದು ಅಮ್ಮ, ಬಾ ಸಂತೋಷ ಆಯ್ತು. ನಮ್ ಕಡೆ ಬರುವಂತ ಕೊರವಂಜರ ವೇಷನ ಬೇರೆ, ನೀವು ಬರುವಂತ ವೇಷನ ಬೇರೆ ಇಲ್ಲಮ್ಮ. ಏ ನಿಮ್ಮ ಕಡೆ ಕೊರವಂಜಿಯರು ಹೇಗಿರ್ತಾರ? ನಮ್ ಕಡೆ ಬರುವಂತ ಕೊರವಂಜಿಯರು ವೇಷ ಹೇಗಿರ್ತದ? ಹೇಗಿರ್ತದೆ? ಹತ್ತು ಹದಿನಾರು ಟೈಪ್ ಇದೊಂದು ಸೀರೆ. ಹೌದು. ಹರಕ ಕುಪ್ಪಸ, ತಲೆ ಮೇಲೆ ಒಂದು ಬುಟ್ಟಿ, ಬುಟ್ಟಿ ಕೈಯಲ್ಲಿ ಮಾರುದು ಜಬರಿ, ಬಗಲ ಒಂದು ಸುಂಬಳ ಕೂಸ. ಹೌದು. ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬಿಡುತ್ತಾ ಬರ್ತಾರಮ್ಮ. ಏ ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬಿಡುವಂತ ಕೊರವಂಜಿ ನಾನು ಅಲ್ಲ. ಭಿಕ್ಷೆ ಬಿಡುವಂತ ಕೊರವಂಜಿ ಅಲ್ಲಮ್ಮ. ಅಂತ ಕೊರವಂಜಿ ನಾನು ಅಲ್ಲ. ಅಮ್ಮ ನೀನು ಎಂತ ಕೊರವಂಜಿ? ದೇವಲೋಕದ ಕೊರವಂಜಿ ಇದ್ದೀನಿ. ದೇವಲೋಕದ ಕೊರವಂಜಿ? ಹೌದು. ಎಲ್ಲಿ ದೇವಲೋಕ, ಎಲ್ಲಿ ಭೂಲೋಕ? ಹೌದು. ಗಜಾಂತರ ಪುರಕದ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಹೇಗ ಬಂದಿ? ದೇವಲೋಕದಿಂದ ಭೂಲೋಕಕ್ಕೆ ನಾನು ಬರಬೇಕಾದ್ರೆ ಯಾವ ಪದ್ಧತಿಯಿಂದ ಬಂದಿ? ಗಿರಿಯಿಂದ ಮೊದಲು ನಾನು ನಾರಾಯಣಪುರಕ್ಕೆ ಬಂದಿನಿ. ನಾರಾಯಣಪುರಕ್ಕೆ ಬಂದಿ? ನಾರಾಯಣಪುರದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಹೇಗ ಬಂದಿ? ನಾನು ಕೇರಿ ಕೇರಿಯೋಳು ಆಡುತ್ತಾ ಆಡುತ್ತಾ ಮನೆ ಮನೆ ತಿರುಗುತ್ತಾ ತಿರುಗುತ್ತಾ ಎಲ್ಲ ಮಕ್ಕಳಿಗೆ ಸುಖವಾಗುವಂತೆ ಶಕುನ ಸಾಮುದ್ರಿಕ ಹೇಳುತ್ತಾ ದೇವಲೋಕದಿಂದ ಈ ಭೂಲೋಕಕ್ಕೆ ನಾನು ಬಂದೆ. ನೋಡ ಇಲ್ಲಿಗೆ ಬಂದಿ ಅಮ್ಮ. ಹೌದು. ಬಾ ಶಣಕಿದ್ದು ಕೊರವಂಜಿ. ನಿನ್ನ ಗುರುವಿನಿಂದ ಕದ್ದಂತ ವಿದ್ಯೆ ಏನಾದ್ರು? ನನ್ನ ಗುರುವಿನಲ್ಲಿ ಕಲಿತಂತ ಮೂಲ ವಿದ್ಯೆ ಹೇಳಿದ್ರೆ ತಿಳ್ಕೊತಿ. ಭೂತ ಬಿಡಿಸಲು ಬಲ್ಲೆ ವೇದಾನಾವಲ್ಲೆ ಭೂತ ಬಿಡಿಸಲು ಬಲ್ಲೆ ವೇದಾಳ ಮತ್ತೆ ಅಪ್ಪ ಮಾತಾಡ ಬಿಡಿಸಬಲ್ಲೆ ಭೂತ ಆದ್ರೂ ಬಿಡಿಸಬಲ್ಲೆ ವೇತಾಳ ವಶ ಮಾಡ್ಕೊಡ್ತಾ ಇದ್ದೀನಿ. ಮತ್ತ ಮಾತನಾಡದೆ ಇದ್ದಂತ ಭೂಕರನ್ನ ಮಾತಾಡಿಸ್ತಾ ಇದ್ದೀನಿ. ಭೂತ ಅಂದ್ರೆ ದೇವ ಬಿಡಿಸ್ತೇನಮ್ಮ. ಬಾಯ ಆಡಂಬರದ ಭೂತ ಅಲ್ಲ, ನಿನ್ನ ಶರೀರದಲ್ಲಿರ್ತಕ್ಕಂತಹ ಪಂಚಮಹಾಭೂತಗಳನ್ನು ಬಿಡಿಸಿಕೊಡ್ತಾ ಇದ್ದೀನಿ. ಪಂಚಮಹಾಭೂತಗಳನ್ನು ಬಿಡಿಸ್ತಿ? ಹೌದು. ಅಮ್ಮ ಅವ್ಯಾವು ಪಂಚಮಹಾಭೂತಗಳಂದ್ರೆ? ಗುರ್ತಿಲ್ಲ. ಇಲ್ಲಮ್ಮ. ಪರಮೇಶ್ವರನ ಪಂಚಮುಖದಿಂದ ಪಂಚಭೂತಾತ್ ಹುಟ್ಟಿದವು. ಅವ್ಯಾವಮ್ಮ? ಪೃಥ್ವಿ, ಪೃಥ್ವಿ ಆಪ, ಆಪ ತೇಜ, ತೇಜ ವಾಯು, ವಾಯು ಆಕಾಶ, ಆಕಾಶ ಐದು ತತ್ವಗಳಿಂದ ಒಂದಕ್ಕೆ ಐದೈದರಂತ ಇಪ್ಪತ್ತೈದು ತತ್ವಗಳಾದವು. ಅವ್ಯಾವಮ್ಮ? ಭೂಮಿಯ ತತ್ವದಿಂದ ಅಸ್ಥಿ, ಅಸ್ಥಿ ಮಾಂಸ, ಮಾಂಸ ನಾಡಿ, ನಾಡಿ ತ್ವಚೆ, ತ್ವಚೆ ರೋಮ, ರೋಮ ನೀರಿನ ತತ್ವದಿಂದ ಶುಕ್ಲ, ಶ್ರೋಣಿತ, ಶ್ರೋಣಿತ ಸ್ಥಾವರ, ಮೂತ್ರ ಮೂತ್ರ ಮೂತ್ರ ಸ್ಪೇದ ಸ್ಪೇದ ಗಾಳಿಯ ತತ್ವದಿಂದ ತತ್ವದಿಂದ ಚಲನ ಚಲನ ವಲನ ವಲನ ಧಾವನ ಧಾವನ ಪ್ರಸಾವನ ಪ್ರಸಾವನ ಆಕುಂಚನ ಆಕುಂಚನ ಅಗ್ನಿಯ ತತ್ವದಿಂದ ಅಗ್ನಿಯ ತತ್ವದಿಂದ ರುದ್ರ ತ್ರಶೆ ತ್ರಶೆ ನಿದ್ರ ನಿದ್ರ ಆಲಶ್ಯ ಆಲಶ್ಯ ಕಾಂತಿ ಕಾಂತಿ ಆಕಾಶ ತತ್ವದಿಂದ ತತ್ವದಿಂದ ಮದ ಮದ ಮತ್ಸರ ಮತ್ಸರ ಶೋಕ ಶೋಕ ದಂಭ ದಂಭ ಅಹಂಕಾರ ಅಹಂಕಾರ ಪಾದರಿಂದ ಮೊಳಕಾಲದವರೆಗೆ ಭೂಮಿ ತತ್ವ ಮೊಳಕಾಲಿನ ತೊಡೆಯವರಿಗೆ ನೀರಿನ ತತ್ವ ನೀರಿನ ತತ್ವ ಮಳೆಯಿಂದ ನಾಭಿಯವರಿಗೆ ಅಗ್ನಿ ತತ್ವ ಅಗ್ನಿಯ ತತ್ವ ನಾಭಿಯಿಂದ ಕಂಠದವರಿಗೆ ಗಾಳಿ ತತ್ವ ಗಾಳಿಯ ತತ್ವ ಕಂಠದಿಂದ ತಲೆಯವರಿಗೆ ಇದು ಆಕಾಶ ತತ್ವ ಆಕಾಶ ತತ್ವ ಈ ಪಂಚಮಾಭೂತದಿಂದ ಈ ನಿನ್ನ ಶರೀರ ತಯಾರಾತು ಆತು ಇದಕ್ಕೆ ಪಂಚಮಾಭೂತ ಆದ್ರೂ ಅನ್ನಬಹುದು ಅನ್ನಬಹುದು ಪಂಚೀಕರಣ ಆದ್ರೂ ಅನ್ನಬಹುದು ಅನ್ನಬಹುದು ಇಲ್ಲಮ್ಮ ಭಾಷಣಕ್ಕಿದ್ದಿ ಹೌದು ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ಶಕ್ತಿ ನಿನ್ನಲ್ಲಿ ನಮ್ಮಲ್ಲಿಲ್ಲ ಇಲ್ಲ ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ನಮ್ಮವರು ವೃದ್ಧಾರಿ ಇದ್ದಾರ ಅವರು ಯಾರು ಯಾರು ಯಾವ ದೇಶದ ರಾಜನ ಮಗಳು ಮಗಳು ಆಕಿನ ಯಾರಿಗೆ ಕೊಟ್ಟದ ಕೊಟ್ಟಾರ ನಾನು ಎಲ್ಲವನ್ನೂ ಇಲ್ಲಿಂದಲೇ ಹೇಳ್ತಾ ಇದ್ದೀನಿ ಅದೇ ಹಂಗ ಹೇಳ್ತಿ ಕೊರಂಜಿ ನೀನು ಹೇಳಲ್ಲ ಹೇಳ ಇದೇ ಬಂದಿನ ಅಂತ ಹೇಳ್ತಿ ಆದ್ರೆ ನೀ ಈಗ ನಮ್ಮ ತಾಯಿ ಹೆಸರು ಹೇಳ್ತೀಯ ನಾನು ತ್ರಿಕಾಲ ಜ್ಞಾನಿ ಇದ್ದೀನಿ ತ್ರಿಕಾಲ ಜ್ಞಾನಿ ಹೌದು ತ್ರಿಕಾಲ ಜ್ಞಾನ ಅಂದ್ಬೇಕು ತ್ರಿಕಾಲ ಅಂದ್ರೆ ಯಾವು ತ್ರಿಕಾಲ ಅಂದ್ರೆ ಗುರುತಿನ ಇಲ್ಲಮ್ಮ ಭೂತ ಕಾಲ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ವರ್ತಮಾನ ಕಾಲ ಹೀಗಂದ್ರೆ ಅರ್ಥ ಆತನು ಅಮ್ಮ ಹೀಗಂದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಭೂತ ಅಂದ್ರೆ ಹಿಂದೆ ಆದದ್ದು ಭೂತ ಅಂದ್ರೆ ಹಿಂದೆ ಆದದ್ದು ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವಂತಹದ್ದು ಆಗತಕ್ಕಂಥದ್ದು ವರ್ತಮಾನ ಕಾಲ ಅಂದ್ರೆ ಈಗ ಸದ್ಯಕ್ಕೆ ನಡೆದದ್ದು ಇದಕ್ಕೆ ತ್ರಿಕಾಲ ಅಂತೀಯ ತ್ರಿಕಾಲ ಈ ಜ್ಞಾನದಿಂದ ನಮ್ಮ ತಾಯಿ ಹೆಸರು ಹೇಳ್ತಾ ಇದ್ದೀವಿ ಯಾರನ್ನೋದು ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ ಹೇಳ್ತಾ ಇದೀಯಾ ಕೇಳಲ್ಲ ಹಾಗಾದ್ರೆ ಹೇಳಮ್ಮ ಪುರದರ್ಸ ಅರಸ ಯದುಕುಲ ಶಿರೋಮಣಿ ಶ್ರೀಕೃಷ್ಣನ ಅರ್ಧಾಂಗಿನಿ ಸತ್ಯ ಭಾಮೆ ಹೌದಲ್ಲೇನೋ ನಿಲ್ಲ ದ್ವರಿಶಾನಿ ಸತ್ಯ ಭಾಮೆ ಹೌದಲ್ಲೇನೋ ನಿಲ್ಲ ದ್ವರಿಶಾನಿ ಕೊರವಂಜಿ ಯಾವ ದ್ವಾರಾವತಿಯ ಪುರದರಸ ಅರಸ ಯದುಕುಲ ಶಿರೋಮಣಿ ಶಿರೋಮಣಿ ಶ್ರೀ ಕೃಷ್ಣನ ಅರ್ಧಾಂಗಿನಿ ಅರ್ಧಾಂಗಿನಿ ಸತ್ಯಭಾಮ ಹೌದಲ್ಲ ನಿನ್ನ ದ್ವರ್ಶಾನಿ ಕೊರವಂಜಿ ಹೆಸರಲ್ಲ ಹೌದು ಹೌದು ಆದ್ರೆ ಹೇಳುದಲ್ಲ ಯಾಕ ಅಲ್ಲ ನೀವು ಕೆಟ್ಟ ಕೊರವರ ಜಾತಿ ಏ ತಿರ್ಕೊಂತಿರುವಂತ ಜಾತಿ ಹಾಗೆಲ್ಲ ಮಾತಾಡಬಾರ್ದು ಅಂದ್ರ ಈ ಮನೆ ನಡೆಸ್ಕೋತೀರಿ ಮುಂದಿನ ಮನೆ ಸುದ್ದಿ ಕೇಳ್ಕೋತೀರಿ ಆ ಮನೆ ಸುದ್ದಿ ಕೇಳ್ತೀರಿ ಮುಂದಿನ ಮನೆ ಸುದ್ದಿ ಹೇಳ್ಕೋತೀರಿ ಆಗಲೇ ಹೇಳಿನಲ್ಲ ನಾನು ತ್ರಿಕಾಲ ಜ್ಞಾನಿ ಅಂತ ಇಲ್ಲಮ್ಮ ಭಾಷಣಕ್ಕಿದ್ದಿ ಹೌದು ಈಗ ನಾವು ಅಲ್ಲಿಗೆ ಹೋಗೋಣ ನಿನ್ನ ದ್ವರ್ಶಾನಿ ಮಂದಿರಕ್ಕೆ ನಾನು ನಿನ್ನ ದ್ವರ್ಶಾನಿ ಮಂದಿರಕ್ಕೆ ಬರಬೇಕಾದ್ರೆ ದ್ವರ್ಶನವ್ರು ಕರ್ಶಾರ ಕರ್ಶಾರ ಏನು ನಿನ್ನ ದ್ವರ್ಶಾನಿ ನನ್ನ ಕರ್ಶಾರ ಕರ್ಶಾರ ಅಲ್ಲಿಗೆ ಹೋಗೋಣ ಹೇಳಲ್ಲ ಯಾಕೆ ಕರೆಸಿದಳ್ಯನ್ನ ಲೋಕನಾಥನ ರಾಣಿ ಹುಟ್ಟ ಪಡವಿ ಅಕ್ಕಿ ಸೌಭಾಗ್ಯದಡಿ ಯಾಕೆ ಕರೆಸ್ಯ ನಿನ್ನ ದ್ವರ್ಶಾನಿ ದೊಡ್ಡ ರಾಜನ ಮಗಳು ಮಗಳು ಆಕಿ ದಿನಾಲು ಪಿತಾಂಬರು ಉಡವಾಕಿ ಹೌದು ಉಡ್ತಾರೆ ಇಂತ ಹರಕು ಬಟ್ಟೆಗಳನ್ನು ಹಾಕಿಕೊಂಡು ನಾನು ಅಲ್ಲಿಗೆ ಹಾಗೆ ಬರಲಿ ಕೊರಂಜಿ ಈ ಸದ್ಯ ನಮ್ಮ ದ್ವರ್ಶಾನಿ ಅವ್ರ ಮಂದಿರ ಬರ್ಬೇಕಾದ್ರೆ ನೀ ಹರಕ ಸೀರೆ ಬರ್ಲಕ್ ವಾಲಂತೀಯ ಹೌದು ಈಗ ಸದ್ಯ ನಮ್ಮ ತಾಯಿ ಯಾಕೆ ಕೂತಾರ ಶಕ್ತಿ ಪೂಜೆ ಕೂತಾರ ಶಕ್ತಿ ಪೂಜೆ ಕೂತಾರ ಅನ್ಬೇಕಾದ್ರೆ ಪಿತಾಂಬರು ಉಟ್ಕೊಂಡು ಕೂತಾರನು ಹಾಕಿ ಅಲ್ಲಿ ಬಿಳಿ ವಸ್ತ್ರ ಧಾರಣ ಮಾಡಿರ್ಬೇಕು ಮತ್ತೆ ಏನೇನು ಅಂತ ವಸ್ತ್ರ ಧಾರಣ ಮಾಡಿದ್ರಿ ಬಿಳಿ ವಸ್ತ್ರ ಧಾರಣ ಬರ್ಲಿಕ್ಕೆ ಅಂತ ಕಾರದ ಏನ ಅಡ್ಡಿಲ್ಲ ಹಾಗಾದ್ರೆ ನನ್ನ ಕಂದ್ರ ಮೇಲೆ ಕೋಲಾಡತ್ ಹೋಗಿ ಅಲ್ಲಿ ಬರಬೇಕಾದ್ರೆ ನಿನ್ನ ಕಂದ್ರ ಮೇಲೆ ಜೋಗ ಆಡ್ತಾ ಬರ್ತಿ ಕೋಲಾಡ್ಕೋತ ಕೋಲ್ ಅಂದ್ರೆ ಇದ್ರ ಅರ್ಥ ನಮ್ಗೆ ಅರ್ಥ ಆಗ್ಲಿಲ್ಲಮ್ಮ ಕೋಲ್ ಅಂದ್ರೆ ಗುರುತಾಗ್ಲಿಲ್ಲ ಆಗ್ಲಿಲ್ಲಮ್ಮ ಭಗವಂತನ ನಾಮಸ್ಮರಣೆಯಲ್ಲಿ ಅದೇ ಒಂದು ಕೋಲ ಕೋಲ್ ಅಂದ್ರೆ ಭಗವಂತ ನಾಮಸ್ಮರಣೆ ಅದರಲ್ಲಿ ಅಡಕಾಗ್ಯದ ಅಡಕಾಗ್ಯದ ಅದಕ್ಕೆ ನೀನು ಕೋಲಾಡುವಂತೆ ಆಡ್ಕೋತ ಹೋಗ್ಬಿಡೋಣ ಯಾರು ಬೇಡಂತ ಆಡ್ಲ ನಡಿ ಹೋಗೋಣ ದೇವಕ್ಕಿ ಉದರದಲ್ಲಿ ಗಣೇಶನ ಗಣೇಶನ ಸಿಹಾರಿ ಪ್ರಸಾದ ಕೋಲನ ಕೋಲ ಮುಂದಿನ ಕೋಲು ಕೋಲನ ಕೋಲ ಕೋಲಂತೂ ಆರ್ದಿವಿ ಆರ್ದಿವಿ ನಿನ್ನ ಮೇಲೆ ನನ್ನ ಕಂದನ ಜೋಗ ಅಷ್ಟು ಪಾಡೋಣ ಜೋಗ ಪಾಡ್ತಿ ಹೌದ ಪಾಡಮ್ಮ ನಡಿ ಹಾಗಾದ್ರೆ ಆ ಮನಮೋಹನ ಮನಮೋಹನ ಮನ ಮನರಂಜನ ಬಾಳಾರೆ ಜೋ ಜೋ ಜೋ ಜೋ ಕೊರವಂಜಿ ಯಾಕ ಕಂದನ ಜೋಗ ಪಡಕೂತ್ ಬಂದಿಲ್ಲ ಹೌದು ಇದೇ ನೋಡಮ್ಮ ದ್ವರ್ಸಾನಿಯವ್ರ ಮಂದಿರ ದ್ವರ್ಸಾನಿಯವ್ರ ಮಂದಿರ ಇದೇ ನಾನು ಇಲ್ಲೇ ಕೂಡ್ತೀನಿ ನಿನ್ನ ದ್ವರ್ಸಾನಿ ಹೇಳ ಕೊರವಂಜಿ ಬಂದಾಳ ಅಂತ ಇಲ್ಲೇ ಇಲ್ಲೇ ಕೂಡ್ತಿಲ್ಲ ಇಲ್ಲೇ ಸುಮ್ಮ ಕೊಡ್ಬಂತ ಬಗಲ ಹಂತ ಅಂತ ಬಿದ್ದ ಮಾಡ ಏನಕ್ಕೆ ಮಾತಾಡ್ಲಿಕ್ ಹೋಗ್ಬೇಡ ಮತ್ತೆ ಅದನ್ನ ಹೇಳ್ತೀನಿ ಅಮ್ಮ ದ್ವರ್ಸಾನಿ ಅವ್ರ ಹರ ಯಾಕೆ ಕೊರವಂಜಿ ಬಂದಾಳ್ರಿ ಅಮ್ಮ ಆಕಿ ನೀರ್ ಕಳ್ಸುವಂತ ಕೊರವಂಜಿ ಅಲ್ರಿ ಆಕಿ ಭಾಷಣಕ್ಕಿದ್ದಾಳ್ರಿ ಸಾಕ್ಷಾತ್ ದೇವರಪ್ಪ ಅಂತ ಕೊರವಂಜಿ ಬಂದಾಳ್ರಿ ನೀವು ಬರ್ರಿ ಹೊರಗ ಬಂದೆ ಬರ್ರಿ ಅಮ್ಮ ಕೊರವಂಜಿ ಅಂದ್ರೆ ಇವ್ರ ದೂರ್ತಿಂದ್ರ ನಾನ ದ್ವರ್ಶಾನಿ ಅಂದ್ರ ನೀವ ಆಗಲ್ಲ ಬಹಳ ಸುಂದರವಾಗಿದ್ದಾಳ್ರಿ ನಿಮ್ಗೆ ಆಲಕತ್ರಿ ಹೇಳಿ ಆಗ್ತಕ್ಕದ್ದು ಇದು ಸಹಜವಾದಂತ ಮಾತ ಹೀಗಿದ್ದು ಹೆಣ್ಮಗಳು ಅವ್ರಂತ್ರ ಕಚ್ಚಾನಿ ಅಂದ್ರ ಪಕ್ಕ ವೆಂಕಟಪುರಗೋವಿಂದ ಗೋವಿಂದ ಅಲ್ರಿ ಹೆಣ್ಮಕ್ಳ ಮ್ಯಾಗ ಹೆಣ್ಮಕ್ಳ ಮನಸ್ಸು ಮಾಡಿದ್ರೆ ಗಂಡಸಲ್ಲಿ ಹೋಗೋದಂತಮ್ಮ ಆಗಲ್ಲ ನಿಮ್ಗೆ ಈಗ ಕಾಣಿಸ್ತಾರೆ ಆ ಕೊರವಂಜಿ ಪರಮಾತ್ಮ ಅಂತ ಯಾಕೆ ಕಾಣಿಸ್ತಾಳು ಅಂದ್ರ ನೀವು ಯಾವತ್ತು ಸದಾಕಾಲ ಪರಮಾತ್ಮರ ಜಾಸ್ತಿ ಕೂತವರ ಅದಕ್ಕ ಯಾರು ನೋಡಿದ್ರ ಹಾಗೆ ಆಗ್ತದ ನಿಮ್ಗೆ ಅಲ್ರಿ ಕೊರವಂಜಿ ಹೆಣ್ಮಗಳು ಇದ್ರ ರೂಪ ಬದಲಿ ಮಾಡ್ಲಿಕ್ಕೆ ಬರ್ತದ ಆದ್ರ ಧ್ವನಿಯನ್ನು ಬದಲಿ ಮಾಡ್ಲಿಕ್ಕೆ ಬರ್ತದೇನ್ರಿ ಹಂಗ ಆದ್ಮಕ ಒಂದು ಮಾತಾ ಕೊರವಂಜಿ ಮಾತಾಡ್ಸ್ರಿ ಧ್ವನಿನ ಗೊತ್ತಾಡಿನ್ರಿ ನಿನ್ನ ಮಾತಾಡಿಸ್ಬೇಕಾದ್ರೆ ಪದ್ಧತಿ ಏನು ಹೇಳ್ತೀನಿ ಕೇಳು ಯಾವ ರೀತಿ ಮಾತಾಡಿಸ್ಬೇಕು ಯಾವ ರೀತಿ ಮಾತಾಡಿಸ್ಬೇಕು ಸಾರಣಿ ಮಾಡಬೇಕು ಎಡಕಾಮಲ್ಕ ತುಪ್ಪ ದಿಂಬಿ ಹಚ್ಚಬೇಕು ಹಚ್ಚಬೇಕು ಕರಿ ಕಣ್ಣಿನ ಟಂಗು ಬಿಳಿ ಎಲಿ ಕರಿ ಕಾಚ ವರಮುಕ್ತಿ ಸೊನ್ನ ನೆನಗಡಲಿ ಸುಲಿಗಬ್ಬು ಗೊನೆ ಬಾಳಿ ಹಣ್ಣು ಹಣ್ಣು ಬಂಗಾರ ಮೂರು ಮರ ಬೇಕು ಬಂಗಾರ ಮೂರು ಮರ ಮರದ ತುಂಬಾ ಸ್ವರ್ಣ ಮುತ್ತುಗಳನ್ನು ಬೇಕು ಇಷ್ಟೆಲ್ಲ ತಂದು ಕೊಟ್ಟು ನಿನ್ನೆ ಸಾಲಿ ಮಂಚದಿಂದ ಕೆಳಗೆ ಮುಂದಕ್ಕ ಬಂದು ಮೂರು ಹೆಜ್ಜಿ ಬಂದು ಕೈ ನೋಡಿ ಕೇಳಿದ್ರು ಬಂದು ಮಾತ್ರ ಹೇಳಕ್ಕಿ ಇಲ್ಲಾದ್ರೂ ಇಲ್ಲ ಹೇಳುದಿಲ್ಲ ಅಮ್ಮ ಕೊರವಂಜಿ ಮಾತಾಡಿಸ್ಬೇಕಾದ್ರೆ ಕೆಲವೊಂದು ಪದ್ಧತಿ ಹೇಳಿದ್ರಿ ಅಕ್ಕಿನ ಮಾತಾಡಿಸ್ಬೇಕಾದ್ರೆ ಪಡಸಾಲಿ ಸಾರಣೆ ಮಾಡಿ ರಂಗ ಹೈದು ಅಡಕ ಬಡಕ ತುಪ್ಪದೇವಿಗೆ ಹಚ್ಚಿ ಮರ್ತುಂಬ ಸೋಣ ಅಂತ ಮುತ್ತನ್ ತಂದು ಹಾಕಿ ನೀವು ಮನಸ್ಸಿಂದ ಮೂರು ಹೆಜ್ಜೆ ಮುಂದಕ್ಕೆ ಬಂದು ಕೋಳಿಕೆ ಗೌರವವನ್ನು ಕೊಟ್ಟು ತಮ್ಮ ಊಚಿಕೊಳ್ಳೋಣ ಅಂತ ಅಭಿಮಾನ ಬಿಟ್ಟು ಕೈ ಮುಗಿದು ಕೇಳಿದ್ರೆ ಒಂದು ಮಾತು ಹೇಳಿಲ್ಲ ನಿಂತಾರೆ ಪರವಂಜಿ ಭಾಷಣಕ್ಕಿದ್ದಾರೆ ಅಮ್ಮ ಹಾಗೆ ಮಾಡಬೇಕಾಗಿಲ್ಲ ನೋಡ್ರಿ ಶಾಣೆ ಇದ್ದಾರೆ ಪರವಂಜಿಗೆ ನಾವು ಕೈ ಮುಗಿದಂತ ಆಗೋದಿಲ್ಲ ಅದಕ್ಕೆ ವಿದ್ಯಾಕ್ರಮ ಮಾನ್ಯತೆ ಕೊಡಬೇಕಾಗ್ತದೆ ನೋಡ್ರಿ ಧ್ಯಾಸ ಎಲ್ಲ ಪರಮಾತ್ಮ ಮೇಲೆ ಇಡ್ರಿ ಪರವಂಜಿ ಮಾತ್ರ ಒಂದು ಕೈ ಮುಗಿದು ಕೇಳ್ರಿ ಏನ್ ಸಂಶಯ ಕೇಳಿಬಿಡು ಸಂಶಯ ಅಂದ್ರೆ ನಾವು ಸತ್ಯ ನಮ್ಮ ಪರಮಾತ್ಮ ಮುಂದೆ ಹೋಗಿಲ್ಲ ಇಲ್ಲ ಇಲ್ಲ ಅದಕ್ಕ ಪರಮಾತ್ಮ ಯಾವಾಗ ಬರ್ತಾರ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿನಾಗ ಬರ್ತಾರೆ ಯಾಕಮ್ಮ ದರ್ಶನ ಎಷ್ಟೊತ್ತಿಗೆ ಬರ್ತಾರೆ ಹ್ಯಾಂಗ ಬರ್ತಾರ ಅದನ್ನ ಬರ್ತಾರ ಈ ಹೇಳಿ ತಿಳ್ಕೊಂತಲ್ಲ ಕೇಳು ಪಂಚ ಪ್ರಾಣ ಸುರರ್ವಡಿಯ ಸುಧಾಮನ ಗೆಳೆಯ ಓ ಸುರರ್ವಡಿಯ ರಣರಂಗ ಧೀರ ಜಾರ ಚಾರ ದಯ ಅಪಾರ ಶರಣಾಗತ ರಕ್ಷಾಮಣಿ ಇಂಗಲೆಯ ಇರುಳು ನಡೆಯುತ್ತ ಒಲಿಯುತ್ತ ಗರುಡನ ಜಗದೇರಿ ಬಂದಾನ ಬಂದಾನ ಬಂದಾನ ನಿನ್ನ ಮಗ್ಗಿನೊಳಗ ಕುಳಿತಾನ ಹೌದು ಹೌದು. ತೊಡೆಯ ಮೇಲೆ ಕೈ ಇಟ್ಟಾನ, ಕೊಳವ ಗಲ್ಲವ ಪಿಡಿದಾನ, ಆದರೂ ಸವಿಧಾನ ಸವಿಧಾನ ಬೆವರದಿರು ಬೆಚ್ಚದಿರು ಬಾಲಿ ಅರಗಳಿಗೆ ಸೈರಿಸು, ಸಾವಧಾನವಾಗಿರು ಸಂತೋಷವಾಗಿರು. ಹೋಗಿ ಬರುವೆ ನೆಲೆದುಂಡಿ, ಹೋಗಿ ಬರುವೆ ನೆಲೆದುಂಡಿ, ಕೊಡೆ ನಿನ್ನ ಗುರುತ ಮುತ್ತಿನ ಹಾರ. ಇಷ್ಟರಲ್ಲಿ ಏನಾಗ್ತದ, ಇಲ್ಲಿ ಪರಮಾತ್ಮ ಗೌಡನ ಹೆಗಲ ಮೇಲೆ ಕುಳಿತು ಬರ್ತಾನ, ನನ್ನ ಇಚ್ಛಾ ಪೂರ್ತಿ ಮಾಡಿಬಿಡು. ಏನೇನು ಕೊಲೆ ಇಚ್ಛೆ? ಆಮೇಲೆ ದೋಸಾಲಿ ಕೊಡಲಿರ್ತಕ್ಕ ನಮ್ಮ ಮುತ್ತಿನ ಅವ್ರು ಕಟ್ಬಿಡು, ನಾನು ಹೋಗ್ಬಿಡ್ತೀನಿ. ಅಮ್ಮ ದೋಸಾಲಿ ಅವ್ರ ಇಲ್ಲ ಕೊರವಂಜ ಹೇಳ್ರಿ, ಅರ್ಧ ಗಳಿಗೆ ಒಳಗೆ ಪರಮಾತ್ಮ ಸದ್ಯ ಬರ್ತಾರ, ಇನ್ನ ಆಕೆ ಇಚ್ಛಾ ಪೂರ್ತಿ ಮಾಡಂತಾರ್ರಿ. ಅಂದ್ರೆ ಆಕೆ ಏನ್ ಬರ್ತಾರೆ ಕೊರವಂಜಿ? ಕೊಳೆ ಇರ್ತಕ್ಕಂತ ಮುತ್ತಿನ ಹಾರಿ ಬರ್ತಾರ್ರಿ, ಕೊಟ್ಬಿಡು. ನನಗೆ ಬಂತು ಪರಮಾತ್ಮ ಧ್ಯಾನ ಮಾಡ್ಕೋತ ಕೂತ್ಬಿಡ್ರಿ. ಈಗ ಸದ್ಯ ಭಗವಂತ ಬರೋ ಸಮಯ ಆಗಿದೆ, ನಾನೇನು ಹೋಗ್ತೀನಿ. ನಡಿ ಅಮ್ಮ ನಡಿ. ಹೋಗ್ಲಿಲ್ಲ ನಡೆದಲ ಕೊರವಂಜಿ ಬಲಾಡ ಬಲಕು ನಡೆದಾಡ ಬಲಕು ಹೋಮಿ ಇದುವರೆಗೆ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಹನುಮಂತ ಹುಜ್ಜನವರ್ ಮತ್ತು ಸಂಗಡಿಗರು. ಕೊನೆಯಲ್ಲಿ ಕೇಳಿ ಕೃಷಿ ಹಾಡುಗಳು. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು.